ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಾವು ನೋಡ್ತಾ ಇದ್ದೀವಿ ನಮ್ಮ ಕೃಷಿ ಒಳಗೆ ಇವತ್ತಿನ ದಿವಸ ಮಹಿಳೆಯರು ಬಹಳಷ್ಟು ಶ್ರಮ ಹಾಕ್ತಾ ಇದ್ದಾರೆ, ಕೃಷಿಗೆ ಒಂದು ದಿಕ್ಕಾಗಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಕೃಷಿಗಷ್ಟೇ ಅಲ್ಲ, ಅವರ ಕುಟುಂಬಕ್ಕೂ ಸಹಿತ ಮಹಿಳೆಯರು ದಿಕ್ಸೂಚಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಅವರ ಮೂಲಕ ರೈತರು ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಥ ಒಬ್ಬ ರೈತ ಮಹಿಳೆ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಮುದ್ದೇಬಿಹಾಳ ತಾಲೂಕು ಅರೆ ಮುರಾಳ ಗ್ರಾಮದ ಸಾವಿತ್ರಿ ರಮೇಶ್ ಒಗ್ಗರ್ ಅವರು ಇವತ್ತು ತಮ್ಮ ಸಾವಯವ ಕೃಷಿ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಸ್ಟುಡಿಯೋದೊಳಗಿದ್ದಾರೆ. ಸಾವಿತ್ರಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಒಕ್ಕಲ್ತನ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದೀರಿ ಸರ್? ಎಷ್ಟು ವರ್ಷ? 20 ವರ್ಷ ಆಯ್ತು ರೀ ಮಾಡಕತ್ತು. ಆಮೇಲೆ ಅವ್ರ ಅಂಗಡಿ ಹಾಕಿದ್ರೆ ಮುದ್ದೆ ಬಾಳ ಅಂಗಡಿ ಹೊಂಟ್ರಿ ಅವರು, ಅಲ್ಲಿಂದ ಆಮೇಲೆ ಏನ್ ಮಾಡಿದ್ರಿ, ಮನೆಯ ಕಟ್ಟಿ ಮೀಸಾಕತ್ತೇವ್ರಿ ಎತ್ಕೊಳ್ರಿ, ಮನೆ ಕಟ್ಟಿ ಮೀಸಾಕತ್ತ ನಾವು ಗೆಳೆಯ ಹೊಡೆಯಕ್ ಆಗಲ್ರಿ ಅವ್ರಿಗೆ, ಅದಕ್ಕೆ ಒಂದೊಂದು ಆಳು ಚಕೊರ ಕರ್ಕೊಂಡು ನಾವು ಅಲ್ಲೇ ಹೊಲ್ ಕರ್ಕೊಂಡು ಹೋಗ್ತೇನ್ರಿ. ನಿಮ್ ಮನೆಯವ್ರಿಗೆ ಒಕ್ಕಲ್ತನ ಬರ್ತಿರ್ಲಿಲ್ಲ? ಸ್ವಲ್ಪ ಮಾಡ್ತಿದ್ದಾರೆ ಅವರು, ಆ ಸಾರಿ ಕಲ್ತಿದ್ರಿ, ಸ್ವಲ್ಪ ಮಾಡ್ತಿದ್ರು, ಅವರು ಇಟ್ಟು ಹೇಳ್ ಕೊಡ್ತಿದ್ರಿ ಹಿಂಗ ಹಿಂಗ್ ಮಾಡ್ರಿ ಅಂತ, ಹಿಂಗ ಅವ್ರಿಗೆ ಹೇಳಿ ಕಳಿಸ್ತಿದ್ರಿ, ಅವ್ರಿಗೆ ಗೊತ್ತಲಿಕ ನಾವ್ ಇಟ್ಟು ಹೊಲ್ದಾಗ ಹೇಳ್ತಿದ್ದೇವ್ರಿ ಹಿಂಗ ಹಿಂಗ್ ಮಾಡ್ರಿ ಅಂತ. ಆಯ್ತ್ರಂತೆ ಅವರು ನನ್ನ ಮಾತು ಕೇಳ್ಕೊಂಡು ಅವ್ರು ಇಟ್ಟು ಮಾಡಿದ್ರಿ, ನಾವು ಅವ್ರು ಹೆಂಗ ಅವ್ರು ಹೇಳ್ತಿರ್ತಾರ ಅವ್ರ ಪ್ರಕಾರ ನಾವು ಮಾಡ್ಕೊತಿದ್ದೇವ್ರಿ ಹೊಲ್ದಾಗ. ನೀವು ಹೆಂಗ ಕಲ್ತಿದ್ದು? ನಿಮ್ ತಂದೆಯವ್ರು ಕಲ್ಸದ ನಿಮಗ? ಇಲ್ರಿ, ನಾವು ತಂದೆಯ ನಮ್ಗೆ ಹೊಲ ಕಲ್ಸಿ ಹೇಳ್ರಿ. ಅಲ್ಲಿ ಎಲ್ಲಿ ಕಲ್ತ್ರಿ? ಇಲ್ಲಿ ಇವ್ರ ಬಲ್ಲೆ ಬಂದ ಕಲ್ತೇವ್ರಿ. ನಮ್ಗ ಅತ್ತಿಮವ್ರೆ ಇದ್ರೆ ಇದ್ರು ನಮ್ಗ ಹಂಗ ಕಲ್ಸಲ್ರಿ, ನಮ್ಗ ಇವರೇ ಕಲ್ಸಿಕೊಟ್ಟಾರ ನಮ್ಮ ಮನೆಯವ್ರ. ನಮ್ಗ ಹೆಂಗ ಹೇಳ್ಯಾರ ಹಂಗ ಮಾಡ್ಕೋತ ಬಂದಿನ್ರಿ ನಾನು, ಮಾಡ್ಕೋತ ಬಂದು ಈಗ ಅವರು ಅಂಗಡಿಗೆ ಹೋಗಿ ಕತ್ಕಳೇನೆ, ನಾವು ಎಲ್ಲ ಹಾಳು ಪಾಳು ಎಲ್ಲ ನಾನೇ ಕರ್ಕೊಂಡು ಈಗ ಎರಡ್ ದಿನ ಆಗ ಒಂದಿನ ಗಾಯ ಮಾಡ್ಕೊಂಡ್ ಬರ್ತೇನೆ ಹೊಲಕ್ಕೆ ಹೋಗಿ. ಒಂದ್ 20 ಮಂದಿ ಕರ್ಕೊಂಡು ಹೋಗ್ತೇನ್ರಿ. ತೊಗರಿಯಾಗರ ಬಂತು, ಅಜಿವಾನ್ದಾಗ ಬಂತು, ಕಬ್ನ್ಯಾಗ ಬಂತ್ರಿ, ಎಲ್ಲದ್ರಾಗೂ ಬಂತಂತ ಒಂದ್ 20 ಮಂದಿ ಕರ್ಕೊಂಡು ಈಗ ಒಂದಿನ ಗಾಯ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೇನ್ರಿ. ಮನ್ಯಾಗ ಒಂದ್ ಅಂಗಡಿ ಹಾಕೊಂಡಲ್ರಿ, ಏನ್ ಹಳ್ಳಿ ಮಿಳಿ ಹೋಗೋದಾಗಲ್ಲ ಅಂತ ಮನೆಯ ಅಂಗಡಿ ಒಂದ್ ನಡ್ಸ್ಕೊಂತ ಹೋಗ್ತೇನ್ರಿ. ಅಂಗಡಿ ಕೆಲಸ, ಮನಿ ಕೆಲಸ, ಮಕ್ಕಳ ಕೆಲಸ, ಮನೆಯವ್ರ ಕೆಲಸ, ಆಮೇಲೆ ಹೊಲದ ಕೆಲಸ, ಹೆಂಗ ಮಾಡ್ತೀರಿ ಎಲ್ಲ? ಅಷ್ಟು ಹಂಗ ಮಾಡ್ಕೊಂತ ಹೋಗ್ತೇನ್ರಿ, ನೀರ್ ತಾಟ್ ಮಾಡ್ಕೊಂತ ಹೋಗ್ತೇನ್ರಿ. ಮತ್ ಬಂದ್ ಬಾಳೆ ವಾಪಸ್ ಬಂದ್ ಮತ್ ಮಾಡ್ತೇನ್ರಿ, ಅವ್ರಿಗೆ ಹೋಗಿ ಬಂದಿನ ಮತ್ತೆ ಎಟ್ ಮಾಡ್ತೇನ್ರಿ. ಬಂದಿನ ಮತ್ ಅವು ಆಡು ಕೋಳಿ ನಾಯಿ ರೀ, ಅವಕ್ಕ ಕಾಳು ಹಾಕೋದು, ನೀರ್ ಹಾಕೋದು, ಅವಕ್ಕೆ ದೊಡ್ಡಾಗ ಹಾಕುದ್ರಿ, ಕಟ್ಟೋದು, ಅದು ಎಲ್ಲ ಮಾಡ್ತೇನ್ರಿ. ಮಕ್ಳು ಬಂದ್ ಅಂದ್ರೆ ಮಕ್ಳು ಬಂದ್ ಒಂದಿಟ್ಟು ಸೆಗಣಿ ಪಗಣಿ ದಬ್ಬತಾರ್ರಿ, ದಬ್ಬದ್ರೆ ನಾವ್ ಇಟ್ಟರೆ ಆಸರ ಆದ್ರ ಅಂದ್ರೆ ಮತ್ತೆ ದೂಡ ಮಾಡ್ಕೊಂಡು ಕಡಿಮೆ ಹೋಗಿ ಮತ್ತ ಅಂಗಡಿಗೆ ಬರ್ತಾರಿ ಮಂದಿ, ಅಂಗಡಿ ಗಿರಿ ಕೊಟ್ಕೊಂತ ಕುಂದಿರ್ತೇನ್ರಿ. ಯಾವ್ಯಾವ ಕೆಲಸ ಯಾವಾಗ ಯಾವಾಗ ಮಾಡ್ತೀರಿ? ಈಗ ಹೊಲದ ಕೆಲಸ ಅದಕ್ಕೊಂದು ಟೈಮ್ ಕೊಡಬೇಕಾಗ್ತದ, ಅಂಗಡಿಗೆ ಟೈಮ್ ಕೊಡಬೇಕಾಗ್ತದ, ಮನೆ ಎಂಟರ್ ತನ ಅಂಗಡಿ ಮಾಡ್ಕೊತೇನ್ರಿ. ಎಂಟರ್ಲಿಂತ ಮತ್ತ 8:30 9 ಕಾಳು ಕರ್ಕೊಂಡು ಹೋಗ್ತೇನ್ರಿ. 9 ಕರ್ಕೊಂಡು ಇದಕ್ಕ 6 ತನ ಆಳ ಕರ್ಕೊಂಡು ಆಳಿಂತ ಬಂದು ಮತ್ತ ಮನೆ ಮಾಡ್ಕೊತೇನ್ರಿ. ಮತ್ತ ಈಗ ನಿಮಗ ಆಳ ಎಲ್ಲ ಬರೋಬ್ಬರಿ ಸಿಗ್ತಾರ? ಟೈಮ್ ಟು ಟೈಮ್ ಸಿಗ್ತಾರಿ, ಅವ್ನು ಸಿಗದಿಲ್ರಿ. ಸಿಕ್ಕಾಗ ಕರ್ಕೊಂಡು ಹೋಗ್ತೇನ್ರಿ, ಸಿಗಲಾರ್ದಾಗ ನಾನು ಒಬ್ಬಕ್ಕಿ ಒಂದ್ ಕೈ ಒಂದ್ ಹುಡುಗಿ ಐತ್ರಿ ನನ್ನ ಜೊತೆಗೆ ರೀ, ಆ ಹುಡುಗಿ ಕರ್ಕೊಂಡು ಹೋಗಿ ಮಾಡ್ಕೊಂಡ್ ಬರ್ತೇನ್ರಿ. ಕೆಲವೊಮ್ಮೆ ಬೇಕಾದಾಗ ನಮಗೆ ಅವಶ್ಯದಾಗ ಆಳು ಸಿಗ್ಲಿಲ್ಲ ಅಂತಂದ್ರ ಅವಾಗ ಹೆಂಗ್ ಮಾಡ್ತೀರಿ? ನಾವ್ ಮಾಡ್ಕೋತೀವಿ, ನಮ್ಮ ಮಕ್ಳು ಸಾಲ್ ಸೂಟ್ ಇರ್ತಲ್ಲ, ರಾಯ್ತಾರ್ಕೊಂಡು ಸೂಟ್ ಇರ್ತೈತ್ರೆ, ಮಕ್ಳು ಕರ್ಕೊಂಡು ಹೋಗ್ತೇನೆ, ನಮ್ಮ ಯಜಮಾನ್ರದ್ರು ಸೂಟ್ ಇರ್ತೈತೆ ರಾಯ್ತಾರ, ಅಷ್ಟನ್ನು ಕರ್ಕೊಂಡು ಹೋಗಿ ಅವತ್ತಿನ ದಿನದಲ್ಲಿ ಏಟ್ ಆತ ಅಟ್ ಮಾಡ್ಕೊಂಡು ಒತ್ತ ಮಾಡ್ತಾರೆ. ಮನಿ ಮಂದಿ ಎಲ್ಲ ಹೊಲದೊಳಗೆ ಇರ್ತೀರಿ? ಮಕ್ಕಳಿಗೂ ಕಲಿಸ್ತಾ ಇದ್ದೀರಿ? ಸಾಲಿ ಕಲಿಸ್ತೀನಿ ಮಕ್ಕಳಿಗೆ, ಒಬ್ಬ ಒಕ್ಕಲಿಕೆ ಕಲ್ತೇನ್ರಿ, ಒಬ್ಬ ಈಗ 11 ಅದಾರಿ ಮುದ್ದೆ ಕಾಲೇಜ್ ಕಲ್ತೇನ್ರಿ, ಒಬ್ಬಕ್ಕೆ ಮಗಳು 12 ಕಲ್ತು ಬಿಟ್ಟರಿ, ಆಗ ಮದುವೆ ಆಯ್ತ್ರಿ, ಆಗಿ ಗಂಡು ಮನೆ ನಡೆಯಕ್ ಹೋದ್ರಿ. ಈಗ ಒಕ್ಕಲ್ತನದ ಕೆಲಸ ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ರಿ ನೀವು? ಗಂಡು ಮಕ್ಕಳಿಗೆ ಇಲ್ರಿ. ಯಾಕೆ? ಅವ್ರು ಸಾಲಿ ಕಲೀಲಿ ಅಂತ ಅವ್ರ ಮಕ್ಕಳು. ಬರೋಬ್ಬರಿ ಸಾಲಿ ಕಲೀಲಿ, ಸಾಲಿ ಜೊತೆಗೆ ಹೊಲದ ಕೆಲಸ ಮಾಡಿ. ಹೊಲದ ಕೆಲಸ ಮಾಡ್ತಾರಿ, ಆದ್ರೆ ಒಕ್ಕಲ್ತನ ಹಚ್ಚಿಲ್ರಿ ಸರ್. ಮುಂದ್ ಮಾಡ್ಕೊಂಡು ಹೋಗ್ಬೇಕಲ್ಲ ಒಕ್ಕಲ್ತನ, ಅದನ್ನ ಹೆಂಗ್ ಮಾಡ್ತೀರಿ? ಬರ್ಬರ್ತ್ ನೋಡಮ್ರಿ, ಹಚ್ಚಮ್ರಿ, ಮತ್ತ ಆದ್ರ ಈಗಂತ್ರ ಹಚ್ಚಿಲ್ರಿ, ನಾವು ನಾವ ಮಾಡ್ಕೊತೀವ್ರಿ ಸರ್. ಅಡ್ಡಿ ಇಲ್ಲ ಅಂದ್ರ ಮಕ್ಕಳಿಗೆ ಹೊಲದ ಮ್ಯಾಲ ಪ್ರೀತಿ, ಕೃಷಿ ಮ್ಯಾಲ ಪ್ರೀತಿ ಇರಬೇಕಾಗ್ತದ. ಪ್ರೀತಿ ಐತ್ರಿ, ಆದ್ರ ಹೊಲದಾಗ ಮಾಡೋದನ್ನ ನಾವು ಹಚ್ಚಿಲ್ರಿ ಅವ್ರಿಗೆ. ಅಂದ್ರ ಅಭ್ಯಾಸ ಮಾಡ್ಲಿ ಅಂತ ಹೇಳಿ ಬಿಡ್ತಾ ಇದ್ರಿ? ಅಭ್ಯಾಸ ಮಾಡ್ಲಿ, ಜರ ಓದ್ಲಿ. ಅಡ್ಡಿ ಇಲ್ಲ, ವಿರಾಮದ ಸಮಯದೊಳಗೆ ಯಾವಾಗ ಯಾವಾಗ ಟೈಮ್ ಸಿಗ್ತದ ನಿಮಗೆ, ಯಾವಾಗ ಕೆಲಸಕ್ಕೆ ಬೇಕಾಗ್ತದ ಆ ಟೈಮ್ ನೊಳಗೆ ಮಕ್ಕಳಿಗೆ ಅಂತೂ ಹಚ್ಚೆ ಹಚ್ತೀರಿ? ಹಚ್ತೀನಿ, ಹಚ್ತೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ತಾರಿ, ಸ್ವಲ್ಪ ಸ್ವಲ್ಪ ಬಿಡ್ತಾರಿ, ಅದ್ರಾಗ ನಾ ಜಕ್ಕೊಂಡು ನಾ ತಿದ್ಕೊಂಡು ಹೋಗ್ತೇನ್ರಿ ಮಕ್ಕಳನ್ನ ಕರ್ಕೊಂಡು. ಈಗ ನೀವು ಏನೇನು ಬೆಳೆ ಬೆಳೀತಾ ಇದ್ರಿ? ಕಬ್ಬು ಹಚ್ಚಿವ್ರಿ, ಒಂದ್ 4 ಎಕರೆ ಕಬ್ಬು ಐತ್ರಿ, ಒಂದ್ 2 ಎಕರೆ ಮೆಣಸಿನಗಳು ಐತ್ರಿ, ಒಂದ್ 6 ಎಕರೆ ತೊಗರಿ ಐತ್ರಿ, ಒಂದ್ ಕುರಿಗೊಲ ಅಜವಾನ್ ಐತ್ರಿ, ಇಷ್ಟು ಮಾಡ್ತೀವ್ರಿ. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಅಜವಾನ್ ಬಹಳಷ್ಟು ಜನ ಬೆಳೀತಾ ಇದ್ದಾರೆ, ಏನು ಕಾರಣ, ಯಾರು ಹೇಳಿದ್ರೆ ನೀವು ಬೆಳೆ ಅಂತ ಹೇಳಿ? ಹಿಂಗ ಒಬ್ರು ರೈತರು ಹೇಳಿದ್ರಿ ನಮ್ಗ, ನಮಗ್ ಗೊತ್ತಿದ್ದಿಲ್ರ, ರೈತರು ಒಬ್ರು ಬಂದು ಹಿಂಗ ಹೇಳಿದ್ರಿ, ಹಿಂಗವ ಅಜೀವನ್ ಹಾಕ್ರಿ, ಅಜೀವನ್ ಭಾರಿ ರೇಟ್ ಐತಿ, ಅದ್ರದೇನ್ ಕೆಲ್ಸ ಬಾಳ ಇರದಲ್ಲ, ಅದ್ ಕಸ ಅಟ್ಟೆ ತೆಗೆದಿರ್ತೈತಿ, ಎಣ್ಣೆ ಪಣ್ಣೆ ಅಷ್ಟೇ ಬಿಡದಿರ್ತೈತಿ, ಅದು ಮಾಡ್ರಿ ಅಂತ ಹೇಳಿದ್ರಿ, ಆಯ್ತ್ರಿ ಸರ್ ಅಂತ ಅವ್ರಿಗೆ ಹೇಳಿದೇವ್ರಿ. ಅದೇ ಮಾಡ್ಕೊತ ಬರಕತ್ತಿ. ಅಡ್ಡಿಲ್ಲ, ಈಗ ಬೆಳದ ನಂತರ ನಿಮಗೆ ಏನ್ ಅನಿಸ್ತದ ಅಜವಾನದ ಬಗ್ಗೆ? ಚಲೋ ಅಂತ ನಮ್ಗ, ಚಲೋ ಆಗೈತ್ರಿ. ರೇಟ್ ಬಂದದ ನಿಮಗ? ಹ್ಞೂ ಬಂದೈತ್ರಿ. ಎಷ್ಟಕ್ಕೆ ಮಾರಾಟ ಮಾಡಿದ್ರಿ ನೀವು? 16 ರೂಪಾಯಿ ಕ್ವಿಂಟಲ್ ಮಾರೈತ್ರಿ. ಅಂದ್ರ ಅದು ಚಲೋ ಬೆಳಿ ಅಂತ ಹೇಳಿ. ಚಲೋ ಬೆಳಿ ಅವ್ರ ಏನು ತೊಂದ್ರೆ ಇಲ್ರಿ, ಬಾಳ ಎಣ್ಣೆ ಹೊಡ್ಸ್ಕೊಳ್ಳಲ್ರಿ ಏನಿಲ್ರಿ, ಅಷ್ಟು ಕಸ ಎಷ್ಟು ತೆಗಿತೀವಿ ಅಷ್ಟು ಚಲೋ ರೀ. ಆದ್ರ ಎಣ್ಣೆದೇ ಬಾ ತೊಂದ್ರೆ ಇಲ್ರಿ ಅದಕ್ಕೆ. ಯಾರ ಸಲ ಅದು ರೋಗ ಬಂದ್ರೆ ಅಷ್ಟೇ ಎಣ್ಣೆ ಹೊಡಿಬೇಕ್ರಿ ಅದಕ್ಕೆ, ಇರ್ಲಿಕ್ಕಾದ್ರೆ ಎಣ್ಣೆ ಹೊಡಿಯಂಗಿಲ್ರಿ. ನೀರಾವರಿ ಎಷ್ಟಾಗ್ತದೆ ನಿಮ್ಮ? ನಮ್ಗೆ ನೀರಾವರಿ ಇಲ್ರಿ ಸರ್, 2.5 ಲಕ್ಷ ರೊಟ್ಟ ನೀರು ಬೀಳಿಲ್ರಿ ಸರ್. ಕಬ್ಬು ಹೆಂಗ್ ಮಾಡ್ತೀರಿ? ಈಗ ಕಬ್ಬು ಈಗ ಕ್ಯಾನಲ್ ಬಂದರಿ, ಕ್ಯಾನಲ್ದಿಂದ ಬರ್ತಾ ಇದೆ, ಕ್ಯಾನಲ್ಲಿಂದ ಬಂದೈತ್ರಿ. ಅದಕ್ಕೆ ತೆಗ್ಗ ತೋಡಿರಿ ನಾವು, ದೊಡ್ಡದೊಂದ್ರೆ ತೆಗ್ ತೋಡಿರಿ, ಆ ತೆಗ್ಗಲಿಂತರ ನೀರು ಬಿಡ್ತೇವ್ರಿ. ಸ್ಟಾಕ್ ಹಾಕೋತಿರಿ, ಕ್ಯಾನಲ್ ನೀರು ಸ್ಟಾಕ್ ಹಾಕೊಂಡು ಅದಕ್ಕೆ ಅಂದ್ರೆ ನೀರು ಹಸಿರು ಬರ್ತಾವ ಅಲ್ಲಿ. ಹ್ಞೂ ಸರ್. ಹೊಂಡ ದೊಡ್ಡದು ಮಾಡಿ? ದೊಡ್ಡದೈತ್ರಿ ಸರ್. ಎಷ್ಟು ದೊಡ್ಡದದ? ಒಂದು ಬಾಯಾಡ್ ತೆಗ್ದಿರಿ ಸರ್. ಹೌದಾ? ಅದ್ರೊಳಗೆ ನೀರು ಏನು ಹಸಿರು ಬರ್ತಾವ ಅದನ್ನೇ ನೀರು ಉಪಯೋಗ ಮಾಡ್ಕೊಳಕತ್ತೀರಿ ನೀವು? ಬರ್ತದೆ ಸ್ವಲ್ಪ ರೀ, ಆದ್ರೆ ಅಷ್ಟು ಪರಿ ಬರಲ್ರಿ, ಹಂಗ ಉಪಯೋಗ ಮಾಡ್ಕೋತೀವಿ. ನಿಮಗೆ ನೀರ್ ಕಡಿಮೆ ಬೀಳಂಗಿಲ್ಲ? ಇಲ್ರಿ, ಕಮ್ಮಿ. ಕ್ಯಾನಲ್ ಇರೋದ್ರಿಂದ ನೀರ್ ಕಡಿಮೆ ಬೀಳಂಗಿಲ್ಲ? ಇಲ್ರಿ ಸರ್, ಕ್ಯಾನಲ್ ಬಂದು ನೀರ್ ಹತ್ರ ಕಂಬಿದ್ದಿಲ್ರಿ ನಮ್ಗೆ, ಜಾಸ್ತಿನೇ ಐತ್ರಿ. ಈಗ ಬೆಳೆಗಳಿಗೆ ಬೇಕಾದಾಗ ನಿಮ್ಗೆ ನೀರ್ ಸಿಗ್ತದ? ಟೈಮ್ ಟು ಟೈಮ್ ನೀರ್? ಕ್ಯಾನಲ್ ಇರಲ್ರಿ ಸರ್, ಈ ಬಾಯಿ ನೀರ್ ಎಷ್ಟು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಅದೇ ಬಿಡ್ತೀವಿ. ಅದನ್ನೇ ನೀವು ಉಪಯೋಗ ಮಾಡ್ಕೊಳ್ಳಿ ಸರ್. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತದ ಅವ್ರ ನೀರ್ ಬಿಡೋದು ನೀವು ಬೇಕಾದ ಸಮಯಕ್ಕೆ? ಹ್ಞೂ ಸರ್, ವ್ಯತ್ಯಾಸ ಆಗ್ತದ. ಮತ್ತೆ ಹಂಗ ಎಚ್ಚಕೊಂಡ್ ಮಾಡ್ಕೊಂಡ್ ತೋತೀರಿ ಸರ್. ಆದ್ರೆ ನೀವೇನ್ ನೀರ್ ಸಂಗ್ರಹ ಮಾಡಿ ಇಟ್ಟಿರ್ತೀರಿ ಬಾವಿ ಒಳಗ, ಅದನ್ನ ಉಪಯೋಗ ಮಾಡ್ತೀರಿ? ಅದೇ ಉಪಯೋಗ ಮಾಡ್ತೀರಿ ಸರ್. ಎಲ್ಲಾ ಬೆಳೆಗಳಿಗೆ ಅನುಕೂಲ ಆಗ್ತದೆ? ಹ್ಞೂ ಸರ್, ಎಲ್ಲ ಬೆಳೆಗಳಿಗೆ ಅನುಕೂಲ ಐತ್ರಿ. ನೀವು ಅಷ್ಟೇ ಮಾಡಿರೋ ಅಥವಾ ಬೇರೆ ರೈತರು ಕೂಡ ಹಿಂಗೆ ಮಾಡ್ತಾ ಇದ್ರು? ಅಲ್ಲಿ ಬೇರೆ ರೈತರು ಅವ್ರು ಬೇರೆ ಬೇರೆ ಮಾಡ್ಕೊಂಡ್ರಿ ಮತ್ತ ವಾಪಸ್? ಅವ್ರು ಬೇರೆ ಬೇರೆ ಮಾಡ್ಕೊಂಡ್ರೆ ನಾವು ಎಷ್ಟು ಮಾಡ್ಕೊಂಡಿರಿ ಸರ್. ಮತ್ತೆ ಈಗ ತಾವು ಹೈನು ಕೂಡ ಮಾಡ್ತಾ ಇದ್ದೀರಿ? ಹ್ಞೂ ಸರ್, ಹೈನು ಐತ್ರಿ ನಮ್ದು. ಎರಡು ಆಕಳ ಅದಾವ್ರೆ, ಎರಡು ಆಕಳು ಇಡ್ತಾವ್ರಿ. ಎರಡು ಆಕಳು ಇಟ್ಕೊಂಡು ಹಾಲು ಕಾಸ್ತೀನಿ, ಹಾಲು ಕಾಸಿ ಮಜ್ಜಿಗೆ ಮಾಡ್ತೇನ್ರಿ. ಯಾರೀ ಊರಾಗ ಬಡಬದ ಕುರ್ಬಂದ್ರ ಅಂದ್ರ ಮಜ್ಜಿಗೆ ಹಾಲು ಯಾರು ಕೇಳಕ್ ಹೋದ್ರ ಹಂಗ ಕೊಡ್ತೇನ್ರಿ, ರೊಕ್ಕ ತಗೊಳಲ್ರಿ ನಾನು. ಮಜ್ಜಿಗೆನು ಹಂಗೆ ಕೊಡ್ತೀರಿ? ಮಜ್ಜಿಗೆನ ಹಂಗ ಕೊಡ್ತೇನ್ರಿ. ಹಾಲು ಯಾರು ಸುಮ್ಮನೆ ಕಪ್ಪು ಹಾಲಿಗೆ ಚಾಕ್ ಅಂತ ಬರ್ತಲ್ರಿ, ಅವ್ರಿಗೆ ಹಂಗ ಕೊಡ್ತೇನ್ರಿ ಸರ್, ರೊಕ್ಕ ಒಟ್ಟ ತಗೊಳಲ್ಲ. ಅಡ್ಡಿಲ್ಲ, ಈಗ ನಮಗ 5 ಲೀಟರ್ ಬೇಕು, 10 ಲೀಟರ್ ಬೇಕು ಅಂತ ಬಂದವರು ನಾವ್ ಕೊಡಲ್ರಿ. ಒಟ್ಟ ಬೇಕಂದ್ರ ನಾ ಹಂಗ ಒಯ್ರಿ, ಆದ್ರೆ ರೊಕ್ಕ ತಗೊಳಲ್ರಿ ಅಂತೀನ್ರಿ. ಅವ್ರ 10 ಲೀಟರ್ 5 ಲೀಟರ್ ಒಟ್ಟ ಕೊಡಲ್ರಿ, ಸುಮ್ಮ ಬೇಕಾದ್ರೆ ಒಂದ್ ಚೆರಿಗೆ ಸಂಘ ವಾಪಸ್ ಕೊಟ್ರ ಕಳ್ತೇನ್ರಿ. ಯಾಕೆ ಹಾಲ್ ಯಾಕೆ ನೀವು ಕೊಡ್ತಾ ಇಲ್ಲ? ಇಲ್ರಿ, ಅದು ನಮ್ಮ ಮನೆತಂದಾಗ ಹಂಗ ಮಾರ್ಕೋತ ಬಂದಿಲ್ರಿ, ನಮ್ಮ ತೋರ್ ಮನ್ಯಾಗ ರೀ. ಆ ಸಲಿಂದ ನಮ್ಮ ಅಪ್ಪರ ಬ್ಯಾಡ ಅಂದಿಂದ ನಾವ್ ಒಳ್ಳೆದ ಹಾಲು ಮಾರಕ್ ಹೋಗಿಲ್ರಿ. ಯಾರು ಬರ್ತಾರ ಹಂಗ ಕೊಟ್ಟು ಕಳ್ಸಂತಂದ್ರಿ, ಅಷ್ಟೇ ಹಂಗ ಕೊಟ್ಟು ಕಳಿಸ್ತೇನ್ರಿ ಸರ್. ಹಾಲಿಂದು ಮಜ್ಜಿಗೆ ಮಾಡ್ತಾ ಇದ್ರಿ, ಮತ್ತೆ ತುಪ್ಪನು ಮಾಡಬಹುದಲ್ಲ ನೀವು? ತುಪ್ಪನ ಆಗತ್ರಿ ಸರ್, 5 ಕಿಲೋ ದೊಡ್ಡ ತುಪ್ಪ ಆಗುತ್ತೆ. ದಿನ ಯಾರು ಬೆಂಗಳೂರು ಅಂತ ಯಾರು ತುಪ್ಪಕ್ಕೆ ಬಂದ್ರೆ ಅಂದ್ರೆ 2.5 ಕಿಲೋ ಗಟ್ಟಲೆ ಕೊಡ್ತೀನಿ ಸರ್. 2,000 ರೂಪಾಯಿ ಒಂದು ಕಿಲೋ ಕೊಡ್ತೀನಿ ಸರ್ ತುಪ್ಪ. ಹೌದಾ? ಎಷ್ಟು ಹೋಗ್ತದೆ ತುಪ್ಪ? ಒಂದು 4-5 ಕಿಲೋ ಹೋಗುತ್ತೆ ಸರ್ ತಿಂಗಳಿಗೆ. ತಿಂಗಳಿಗೆ ಹೋಗುತ್ತೆ, ತಿಂಗಳಿಗೆ 4-5 ಕಿಲೋ ತುಪ್ಪ ಆಗುತ್ತೆ. ಹ್ಞೂ ರೀ ಸರ್. ಅಡ್ಡಿಲ್ಲ, ಒಳ್ಳೆ ಆದಾಯ ಬರ್ತದೆ. ಹ್ಞೂ ರೀ ಸರ್, ಅದೇ ಐತ್ರಿ ಸರ್ ಅದು. ಮತ್ತೆ ಮಜ್ಜಿಗೆ ಹೆಂಗ್ ಮಾಡ್ತಾ ಇದ್ರಿ? ದಾಳಿಂಬೆ ಗಿಡ ಹಚ್ತಾರಲ್ರಿ, ಅವ್ರು ಹೇಳ್ತಿರ್ತಾರೆ ಮೊದಲ ಒಂದ್ ನಾಗದನ ಮುಂದೆ ರೊಕ್ಕ ಹೇಳ್ತಾರೆ. ಒಂದ್ ನಾಗದನ ಕೂಡಿ ಇಡ್ತೇನ್ರಿ, ಒಂದ್ 20 ಲೀಟರ್ 25 ಲೀಟರ್ ಆಗ್ತಾವ್ರಿ. ಆಗಿಂದ ಕೊಡ್ತೇನ್ರಿ, ಅವು 200-300 ರೂಪಾಯಿ ಕೊಟ್ಟು ಕೊಟ್ಟು ಹೋಯ್ತಾರ್ರಿ. ಮಜ್ಜಿಗೆ ನಮ್ಗೆ ಹಿಂಗ ಕೊಡೋ ಅಂತಂದ್ರ ಬಂದು ತಾವು ಕೊಡ ತಂದ್ಕೆ ಹಾಕೊಂಡು 200-300 ಕೊಟ್ಟಿಗೆ ತೊಂದು ಹೋಗ್ತಾರೆ. ಅಂದ್ರ ದಾಳಿಂಬೆ ಗಿಡಗಳಿಗೆ ಸ್ಪ್ರೇ ಮಾಡೋದಕ್ಕಾಯ್ತು ಅಥವಾ ಬೇರೆ ಒಕ್ಕಲ್ತನ ಕೆಲಸಗಳಿಗೆ ಮಜ್ಜಿಗೆ ಒಯ್ತಾರ? ಮಜ್ಜಿಗೆ ಒಯ್ತಾರೆ. ಅದು ಸಾಕಷ್ಟು ಒಳ್ಳೆ ಪರಿಣಾಮ ಬೀರದಂತೀರಿ? ಐತ್ರಿ ಸರ್, ಅದನ್ನ ಐತ್ರಿ. ಹೇಳ್ತಾ ಇದ್ದಾರೆ ಏನಂತ ಹೇಳಿ? ಚಲೋ ಆಗಿತ್ತು ಅಂತ ಹೇಳ್ತಾರೆ, ಎಲ್ಲ ರೋಗ ಉಪಾಗ ಬಂದಿತ್ತಾರೆ, ಎಲ್ಲ ಅದ್ರ ರೋಗ ಹರಿತ ಅಂತ ಹೇಳ್ತಾರೆ, ಎಲ್ಲ ಚಲೋ ಆಗ್ಯದ ಅಂತ ಹೇಳ್ತಾರೆ. ರೋಗ ಕಡಿಮೆ ಆಗ್ಯದ, ಹುಳ ಕಮ್ಮಿ ಆಗ್ಯಾವ್ರಿ, ಕಾಯಿ ಎಲ್ಲ ಸಂಪೂರ್ಣ ಚಂದ ಆಗೈತೆ ಅಂತ ಹೇಳ್ತಾರೆ. ಎಷ್ಟು ನೀವು ಕೊಡ್ತಾ ಇದ್ದೀರಿ ಒಂದು ತಿಂಗಳದೊಳಗೆ? ಎಷ್ಟು ಆಗ್ತದೆ? ಒಂದ್ 20 ಲೀಟರ್ ಬರು. 20 ಲೀಟರ್ ಅಂದ್ರ 4 ಕೊಡರಿ. 4 ಕೊಡ ಆಗ್ತದೆ. ಹ್ಞೂ, 4 ಕೊಡ ನೀವು ಮಾರಾಟ ಮಾಡ್ತಾ ಇದ್ರಿ? ಮಾರಾಟ ಮಾಡ್ತೀರಿ ಸರ್. ಹೆಂಗ್ ಮಾರಾಟ ಮಾಡ್ತಾ ಇದ್ರಿ? ಅವರೇ ಬಂದು ಹೋಯ್ತಾರೆ, ನಮ್ಗಿಂತ ಬೇಕಂತ ಹೇಳ್ತಾರೆ, ಅವರ ಮಂತ್ಯಾನ ಬಂದು ಗಾಡಿ ತಗೊಂಡ್ ತೊಗೊಂಡ್ ಹೋಗ್ತಾರೆ ಸರ್. ಅಂದ್ರೆ ಎಷ್ಟು ಹೆಂಗ್ ಲೀಟರ್ ಅಂತ ಹೇಳ್ಕೊಡ್ತಾ ಇದ್ರಿ? ಅವು 20 ರೂಪಾಯಿ ಲೀಟರ್ ಹಿಂಗ ಅಂತ ಕೊಡ್ತೇನ್ರಿ. ಅಂದ್ರ ಮಜ್ಜಿಗೆ ಸಾಕಷ್ಟು ಉಪಯೋಗ ಆಗ್ತಾ ಇದೆ? ಅದನ್ನು ಉಪಯೋಗ ಐತ್ರಿ ಸರ್ ನಮ್ಗ. ಹಾಲು ಮಾರೋದಿಲ್ಲ ನೀವು? ಮಜ್ಜಿಗೆ ಮಾರ್ತಾ ಇದ್ರಿ? ಮಜ್ಜಿಗೆ ಮಾರ್ತೇನ್ರಿ, ತುಪ್ಪ ಮಾರ್ತೇನ್ರಿ, ಹಾಲು ಒಟ್ಟ ಮಾರಲ್ರಿ ಸರ್. ಈಗ ಒಕ್ಕಲತನದೊಳಗ ಸಗಣಿದ್ ಬಹಳ ಮಹತ್ವ ಅದ, ಅದ್ರೊಳಗು ಆಕಳ ಸಗಣಿ ಏನದ ಅದು ಮಹತ್ವ ಬಹಳ ಅದ ಅದ್ರದ್ದು. ಅದ್ರದ್ದು ಏನಾದ್ರೂ ನೀವು ಉಪಯೋಗ ಮಾಡ್ತಾ ಇದ್ರಿ? ಆಕಳ ಸಗಣಿ ಒಂದ್ 12 ಹಾಕ್ತಾರೆ, ಒಂದಿಷ್ಟು ಮಾರಾಟ ಮಾಡ್ತೇನ್ರಿ ಸರ್. ಮಾರಾಟ ಮಾಡ್ತಾ ಇದ್ರಿ? ಹೆಂಗ್ ಮಾರಾಟ ಮಾಡ್ತೀರಿ? ಅವು ಟ್ರಿಪ್ ಮ್ಯಾಗ ಇರ್ತಂತೆ, 4,000-5,000 ಹಿಂಗ್ ಒಂದ್ ಟ್ರಿಪ್ ಅಂತ. ಅಂದ್ರೆ ಸಗಣಿನೇ ಮಾರಾಟ ಮಾಡ್ತಾ ಇದ್ರಿ? ಸಗಣಿ ಅಲ್ರಿ, ಪೂರ ಅಷ್ಟು ಎಲ್ಲ ಕೂಡೇರಿ ಅಷ್ಟು. ಅದು ಕಾಲನ್ ಸಗಣಿ ಎಲ್ಲ ಒಟ್ಟು ಕಣಿಕಿ ದಂಟು ಎಲ್ಲ ಬಿದ್ದಿರ್ತಲ್ರಿ, ಎಲ್ಲ ಕೂಡೇರಿ ನಮ್ಮಲ್ಲಿ ಹಾಕಿ ದುಡ್ದು ಒಳ್ಳೆ ವಾಪಸ್ ಮಾರ್ತೀವ್ರಿ ಸರ್. ಒಂದಷ್ಟು ಹೊಲಕ್ಕೆ ಹಾಕ್ತಾ ಇದ್ರಿ, ಮಾರಾಟ ಮಾಡ್ತೀವಿ ಸರ್. ಮತ್ ಕುಳ್ಳು ಗಿಳಿ ಏನಾದ್ರು ಇತ್ತೀಚಿನ ದಿವಸೊಳಗ ನಾವು ಕೇಳಿವಿ, ಕುಳ್ಳು ಬಹಳಷ್ಟು ಡಿಮ್ಯಾಂಡ್ ಅದ, ಬೇಡಿಕೆ ಅದ ಅಂತೇಳಿ. ಈಗ ಸೀಟಿಯನ್ನವ್ರು ಬರ್ತಾರಲ್ರಿ, ಮಕ್ಕಳು ಹಿಂಗ ಹಿಂಗ ನಮ್ಗೆ ಜರ್ ಬೇಕಾಗೈತೆ ಅಂತ ಕೇಳಕ್ ಫೋನ್ ಹಚ್ತಾರ ನಮ್ಮ ಮನೆಯವ್ರಿಗೆ. ಅವ್ರು ಹಿಂಗಂತ ಹೇಳಿದ್ರ ಅಂದ್ರೆ ನಾವೊಂದು 20-30 ಕುಳು ಬಡದಿರ್ತೇನ್ರಿ, ಬಂದು ಇಂಥ ದಿನ ಅಂತ ಹೇಳಿದ್ರ ಅಂದ್ರೆ ಬಂದು ಏರಿ ಅಂತ ಹೇಳ್ತೇನ್ರಿ, ಬಂದು ತೊಂದು ಹೋಗ್ತಾರೆ, 5 ರೂಪಾಯಿ ಒಂದು ಕುಳು ಕೊಡ್ತೇನ್ರಿ ನಾನು. ಹೌದಾ? ಎಷ್ಟು ಕುಳ್ಳು ಆಗ್ತಾವ? ಒಂದು 20-30 ಆತಾವ್ರಿ. 20-30 ಕುಳ್ಳು ಬೇಡಿಕೆ ಇದ್ದೇ ಅದ ನಿಮಗೆ? ಐತ್ರಿ ಸರ್. ಅದೇ 5 ರೂಪಾಯಿ ಕುಳ್ ಕೊಡ್ತೇನ್ರಿ. ಅಂದ್ರೆ ತಯಾರು ಮಾಡಿ ಇಟ್ಟಿರ್ತೀನಿ? ತಯಾರು ಮಾಡಿ ಇಟ್ಟಿರ್ತೀನಿ. ಯಾವಾಗ ಬರ್ತಾರ ಅವಾಗ ಕೊಡ್ತೀನಿ, ಕೊಟ್ಟು ಕಳಿಸ್ತೇನ್ರಿ. ಅವ್ರ ಗಾಡಿ ತೊಂಬರ್ತಾರೆ, ಗಾಡಿ ತೊಂಬ ತಂದ ಹಾಕೊಂಡ್ ಹೋಗ್ತಾರೆ. ಮತ್ತೆ ಗೋಮೂತ್ರ ಏನ್ ಮಾಡ್ತಾ ಇದ್ರಿ? ಗೋಮೂತ್ರ ದಿನ ಹಿಡ್ದಿಟ್ಟೇನ್ರಿ. ಒಂದ್ ಕೊಡ ಆಗತ್ರಿ ಅದು, ಒಂದ್ ಕೊಡ ಅಂದ್ರ ಒಂದ್ 5-6 ಲೀಟರ್ ಹಿಡಿಬಹುದ್ರಿ ಅದ್ ಕೊಡ. ಅಷ್ಟು ಹಿಡ್ದಿರ್ತೀನ್ರಿ. ಅವರು ನಮ್ಗಿಂತ ದಿನ ಬೇಕಾತಂದ್ರ ಈಗ ಹಿಡ್ದಿಟ್ಟೇನ್ರಿ, ಬಂದ್ ಏನ್ತೀನ್ರಿ, ಬಂದ್ ತೊಂದ್ ಹೋಗ್ತಾರ. ಗೋಮೂತ್ರನು ಸಾಕಷ್ಟು? ಗೋಮೂತ್ರನು ಐತೆರಿ. ದಿವಸಕ್ಕೆ ಒಂದು ಕೊಡ ಹೆಚ್ಚು ಕಡಿಮೆ? ಹೆಚ್ಚಕ್ಕೂ ಒಂದು ಕೊಡ ಇರ್ರಿ, ಒಂದು ಕೊಡ ಇಡ್ತೀನಿ. ಹೆಚ್ಚಾದ್ರೆ ಯಾರು ಕಮ್ಮಿ ಇಲ್ರಿ, ಹೆಚ್ಚಿಗೆ ಇಡ್ತೀನಿ. ಎಷ್ಟಕ್ಕೂ ಕೊಡ್ತಾ ಇದ್ರಿ ಅದನ್ನ ಗೋಮೂತ್ರ? ಅದು 200 ರೂಪಾಯಿದಾಗ ಕೊಡ್ತೇನ್ರಿ. ಒಂದು ಕೊಡಕ್ಕೆ? ಒಂದು ಕೊಡಕ್ಕೆ 200 ರೂಪಾಯಿದಾಗ ಕೊಡ್ತೇನ್ರಿ. ಸುತ್ತಮುತ್ತಲ ಎಲ್ಲ ರೈತರು ಬಂದು ಎಲ್ಲರೂ ಬಂದು ಐತಾರೆ ಸರ್. ನೀವು ಉಪಯೋಗ ಮಾಡ್ತಾ ಇದ್ರಿ? ನಮ್ಗೆ ಹೊಲ ಕೊಡ್ತೀವ್ರಿ, ಮೆಷಿನ್ ಗಿಡ ಕೊಡ್ತೀವಿ. ಹಿಂಗೆ ಯಾವ್ದು ಕರೆ ಬಡಿ ಅಂದ್ರೆ ಅದಕ್ಕೆ ಇಟ್ಟು ಹೊಡಿತೀವ್ರಿ. ಮೆಷಿನ್ ಗಿಡಕ್ಕೆ ಕಂಪಲ್ಸರಿ ಹೊಡಿತೀವ್ರಿ ಹಾಕೊಂಡು. ಅಡ್ಡಿಲ್ಲ. ಈಗ ಆದಾಯ ಬರೋದು ಅಂದ್ರೆ ಅದಕ್ಕೆ ಶ್ರಮ ಕೂಡ ಹಾಕಬೇಕಾಗ್ತದೆ. ಈಗ ಕೊಟ್ಟಿಗೆ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು. ನಿಮ್ಮ ಜೊತೆಗೆ ಮತ್ತೆ ಯಾರು ಕೆಲಸ ಮಾಡ್ತಾ ಇದಾರೆ? ಮಕ್ಕಳದಂತೂ ಹೇಳಿದ್ರಿ, ಅವ್ರಿಗೆ ಓದಾಕ್ ಬಿಟ್ಟಿನಿ ಅಂತ ಹೇಳಿದ್ರಿ. ನಾನೇ ಮಾಡ್ಕೋತೀನಿ ಸರ್. ನೀವು ಒಬ್ಬರೇ ಮಾಡ್ತೀವಿ? ಇವ್ರು ಮಾಡ್ತಾರೆ. ಸ್ವಲ್ಪ ಬೆಳಗ್ಗೆ ಎಷ್ಟು ಮಾಡಿ ಆದ್ರಂದ್ರೆ ಚಂತನ ನಾ ಮಾಡ್ಕೋತೀನಿ ಸರ್. ಮಾಡುವಾದಿಟ್ಟು ಆದಟ್ ಮಾಡ್ಕೊಂಡು ಆ ಸಿಕ್ಕರೆ ಆ ಕರ್ಕೊಂಡು ಹೋಗ್ತೇನೆ. ಆ ಸಿಗ್ಲಿಕ್ಕೆ ಒಬ್ಬಕ್ಕೆ ಒಟ್ಟು ಮನೇಲಿ ಮಾಡ್ಕೊಂಡು ಒಂದರಲಿಂದ್ರೆ ಎರಡರಿಂದ್ರ ಹೊಲಕ್ಕೆ ಹೋಗಿ ಏಟ್ ಆತರ ಅಟ್ ಮಾಡಿ ಐದರ ತನಕ ಮಾಡಿ ಬರ್ತೇನೆ ರೀ ಸರ್. ಮನೆಗೆ ಬರ್ತೇನೆ. 7-8 ಎಕರೆ ಜಮೀನೊಳಗ ಈಗ ಎಷ್ಟೆಲ್ಲ ಮಾಡ್ತಾ ಇದ್ರಿ? ಒಕ್ಕಲ್ತನ ಮಾಡ್ತಾ ಇದ್ರಿ, ಹಾಲು ಹೈನು ಮಾಡ್ತಾ ಇದ್ರಿ. ಎಷ್ಟು ಆದಾಯ ಒಂದು ವರ್ಷಕ್ಕೆ ಬರ್ತಾ ಇದೆ ನಿಮಗೆ? ಅದೇನಾದ್ರೂ ಲೆಕ್ಕ ಇಟ್ಟಿರಿ ನೀವು? ಒಂದ್ 4-5 ಲಕ್ಷ ಉಳಿತೈತೆ ನೋಡ್ರಿ. ಎಲ್ಲ ಹೋಗಿ 4-5 ಲಕ್ಷ ಉಳಿತೈತೆ? ಎಲ್ಲ ಹೋಗಿ ಒಂದ್ 4-5 ಲಕ್ಷ ಉಳಿತೈತೆ. ಈಗ ಒಕ್ಕಲ್ತನ ಮಾಡುವಂತ ಸಂದರ್ಭದೊಳಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರ ಹಾಕ್ಬೇಡ್ರಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೆ ನೀವು ನಿಮ್ಮ ಹೊಲಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ರಿ? ಏನ ಕಮ್ಮಿ ರೀ? ನಾವು ಕಡಿಮೆ ಹಾಕ್ತಾ ಇದ್ರಿ? ಕಮ್ಮಿ ರೀ, ಅದ್ರ ಹಾಕ್ತಿವ್ರಿ ಕಮ್ಮಿ ರೀ. ನಾವು ತಿಪ್ಪಿ ಗೊಬ್ಬರ ಬಹಳ ಹಾಕ್ತೇವೆ, ದಂದ ಸೆಗಣಿನೇ ಬಹಳ ಹಾಕ್ತೇವೆ, ಅದನ್ನೇ ಬಹಳ ಹಾಕ್ತಾ ಇದ್ದೀವಿ, ಅದನ್ನೇ ಬಹಳ ಹಾಕಿವ್ರಿ. ಇದು ರೇಷನ್ ಕಮ್ಮಿ ರೀ ನಮ್ದು. ಅಂದ್ರೆ ಅದ್ರ ಮೇಲಿನ ಖರ್ಚು ನಿಮ್ಗೆ ಕಡಿಮೆ ಆಗ್ತದೆ? ಅದ್ರ ಮೇಲಿನ ಖರ್ಚು ಕಡಿಮೆ ಐತ್ರಿ, ಅದ ಅಕ್ಕಲ್ ಕಮ್ಮಿ ರೀ. ನಾವು ಮುಂದಿನ ದಿವಸಗಳಲ್ಲಿ ಇನ್ನ ಕಡಿಮೆ ಮಾಡ್ಬೇಕಂತದ ಅಥವಾ ಪೂರಾ ನಿಂದ್ರಿಸಿ ಬಿಡ್ಬೇಕಂತದ? ಇಲ್ರಿ, ಸ್ವಲ್ಪ ಸ್ವಲ್ಪ ಅವು ಸ್ವಲ್ಪ ಬೆಳಿ ಹೆಂಗಿರ್ತಾವ ನೋಡ್ಕೊಂಡು ಮಾಡಿದ್ರಿ. ಇರ್ಲಿಕ್ಕೆ ಚಲೋ ಇತ್ತಂದ್ರೆ ಬಿಡದ್ರಿ, ಬಾಡಕತ್ವ ಸ್ವಲ್ಪ ಗೊಬ್ಬರ ಹೋಗಿ ಮೆಷಿನ್ ನೀರು ಬಿಟ್ಟೆ ಅವ್ರು ಮತ್ತೊಂದು ಹೆಚ್ಚಿಗೆ ಇದಾಗುತ್ತೆ ಅಂತೇಳಿ ಒಂದಿನ ಅವ್ನು ಕೊಡ್ತೀವ್ರಿ, ಅವ್ನು ಕೊಡಲ್ರಿ. ಬೆಳಿ ಹೆಂಗಿರ್ತಾರೆ ಹಂಗ ಮ್ಯಾಗ ಗೊಬ್ಬರ ಕೊಡ್ತೀರಿ ಸರ್. ಸಾವಿತ್ರಿ ಅವ್ರು, ನೀವು ಎಲ್ಲಿ ತನಕ ಕಲ್ತಿರಿ? ನಾವು ಸಾಲಿ ಕಲ್ತಿಲ್ರಿ. ಸಾಲಿ ಕಲ್ತಿಲ್ಲ ನೀವು? ಆದ್ರೂ ಇಷ್ಟೆಲ್ಲ ಮಾಡ್ತಾ ಇದ್ರಿ, ಕಲ್ತು ಅನುಭವದ ಮೇಲೆ ಮಾಡ್ತಾ ಇದ್ರಿ ಸರ್. ಮತ್ತೆ ಈಗ ಏನಾದ್ರೂ ಬದಲಾವಣೆ ಆಗ್ತಾ ಇರ್ತಾವ? ಇದೇನ್ ತಂತ್ರಜ್ಞಾನ ಅದ, ಇದ್ರೊಳಗೆ ಬದಲಾವಣೆ ಆಗ್ತಾ ಇರ್ತಾವ, ಅದ್ರ ಬಗ್ಗೆ ನೀವು ಹೆಂಗ್ ಮಾಡ್ತಾ ಇದ್ದೀರಿ? ಏನು ಹೊಸ ವಿಷಯ ತಿಳ್ಕೋಬೇಕು ಅಂತಂದ್ರ, ಇಲ್ಲಪ್ಪ ನಾವು ಇದನ್ನ ಮಾಡ್ಬೇಕಾಗಿದೆ, ಇದು ಹೆಂಗ್ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದಾಗ ನೀವ್ ಏನ್ ಮಾಡ್ತೀರಿ? ಅವಾಗ ನಮ್ ಸ್ವಂತ ಬುದ್ಧಿಲೇ ನಾವು ಹಿಂಗ್ ಮಾಡಿದ್ರೆ ಹಿಂಗ ಆತತಿ, ಹಿಂಗ್ ಮಾಡಿದ್ರೆ ಹಿಂಗಿಲ್ಲ, ನೀವು ವಿಚಾರ ಮಾಡೋದು ಬೇರೆ. ಆದ್ರ ಯಾರ ಈಗ ವಿಜ್ಞಾನಿಗಳು ಅವ್ರು ಹೇಳುವಂತದ್ದು ಒಂದು ಬೇರೆ ಇರ್ತದ, ಅವ್ರ ಪ್ರಕಾರ ನಾವು ಹೋಗ್ಬೇಕಾಗ್ತದ. ನಾವು ಹೊಸ ವಿಷಯ ತಿಳ್ಕೊಂಡು ಮತ್ತೆ ಏನ್ ಸೌಲಭ್ಯಗಳಾದವಲ್ಲ ಅವನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತ ಒಂದು ಸಂದರ್ಭ ಈಗ ಅದ. ಅಂತ ಟೈಮ್ನೊಳಗೆ ಏನ್ ಮಾಡ್ತೀರಿ? ಬೆಳಿಗ್ಗೆ ರೀ ಟಿವಿ ನೋಡ್ತೀನಿ, ಆದ್ರೆ ಒಂದ್ ತಾಸು ನೋಡ್ತೀನಿ, ಹಂಗೆ ಕೆಲಸ ಮಾಡ್ಕೊಂತ ನೋಡ್ತೀನಿ. ಅದಕ್ಕೆ ಅವ್ ಟಿವಿಯಾಗ ಹೇಳ್ತಾರಲ್ರಿ, ಅದ್ ನೋಡ್ಕೊಂತಾನು ಮಾಡ್ಕೋತೀನಿ. ಅದನ್ನು ಮಾಡ್ತಾ ಇದ್ದೀನಿ, ಅದನ್ನು ಮಾಡ್ತೇನ್ರಿ. ಹಾಲಿಂದು ಹೇಳ್ತಾರ, ಮೊಸರಿಂದು ಹೇಳ್ತಾರ, ಎಲ್ಲದೂ ಹೇಳ್ತಾರೆ. ಆದ್ರೆ ಸ್ವಲ್ಪ ಹಂಗ ಕೆಲಸ ಮಾಡ್ಕೊಂತ ನೋಡ್ತೇನೆ, ಆದ್ರೆ 1 ಲಕ್ಷ ಕಮ್ರಿ, ಆದ್ರೂ ಹಂಗ ನೋಡ್ಕೊತಾನ ಕೆಲಸ ಮಾಡ್ತೇನೆ. ಈಗ ಕೋಳಿ ಸಾಕಣೆ ಕೂಡ ತಾವು ಮಾಡ್ತಾ ಇದ್ದೀರಿ? ಮಾಡ್ತೀವಿ, ಸ್ವಂತ ಬುದ್ಧಿಲೇ ಮಾಡಿರಿ, ಯಾರು ಕೇಳಿಲ್ರಿ. ಅದು ಕೋಳಿ ಸಾಕಣೆ ನೀವೇ ಮಾಡ್ತಾ ಇದ್ದೀರಿ? ನಾವೇ ಮಾಡ್ತೀವಿ ಸರ್. ಹೆಂಗ್ ಮಾಡ್ಬೇಕು ಅನಿಸ್ತದನ? ಅವು ಮೊಟ್ಟೆ ಹಾಕ್ತಾವಲ್ರಿ, ಮೊಟ್ಟೆ ಹಾಕಿಂದ ಅವಳಿ ಉದು ಕುಂದಿರ್ತಾವ್ರಿ. ಉದು ಕುಂತಿಂದ ಅವ್ಕೆ ಮರಿ ಇಟ್ಟೇವ ಅಂದ್ರ ಒಂದ್ 20-30 ಮರಿ ತೆಗಿತೇವೆ. ಒಂದ್ ಕೋಳಿ ಒಂದ್ 20 ತೆಗಿತೈತ್ರಿ. ಅದ್ 20 ಮರಿ ತೆಗಿತಂದ್ರ ಅವ್ ಚಂದ ಕಾಳು ನೀರ್ ಹಾಕಿ ಒಂದಿಷ್ಟು ಆಗಲ್ತೇನ ಅಡಿಗೆ ಮುಚ್ಚಿ ಜೋಪಾನ ಮಾಡ್ರಿ. ಆಮೇಲೆ ಒಂದ್ ಇಡಿಯಟ್ ಆದ್ರೆ ಹೊರ ಬಿಟ್ಟು ಮೇಯಿಸ್ತೀನಿ. ಎಷ್ಟು ಕೋಳಿ ಅದಾವ ನಿಮ್ಮಲ್ಲಿ? ಒಂದ್ 200 ಕೋಳಿ ಅದಾವ್ರಿ. 200 ಕೋಳಿ ಎಲ್ಲ ಜವಾರಿ ಅದಾವ? ಜವಾರಿ ಅದಾವು, ಕೈಕೇರಿ ಅದಾವು, ಟರ್ಕಿ ಕೋಳಿ ಅದಾವ್ರಿ, ಬಾತುಕೋಳಿ ಅದಾವ್ರಿ. ಎಲ್ಲಿಂದ ತಂದ್ರಿ ಅವನ್ನೆಲ್ಲ? ಈ ಬಾಜಾರ್ದಾಗ ತಂದಿದ್ದೇವ್ರಿ, ನಾರಾಯಣಪುರದಾಗ ಹೋಗಿ ತೊಗೊಂಡೇವ್ರಿ. ತಂದಿಂದ ಒಳ್ಳೆ ಮಾಡ ತಂದಿಲ್ರಿ, ಒಳ್ಳೆ ನಮ್ಮ ಮನ್ಯಾಗ ನಾ ಮಾಡ್ಕೋತ ಹೊಂಟೇನ್ರಿ. ಒಳ್ಳೆ ವಾಪಸ್ ತರಕ್ ಹೋಗಿಲ್ರಿ. ಮನ್ಯಾಗ ಬೆಳೆಸೋದು, ಮನ್ಯಾಗ ನಾ ಉಡ್ಸೋದು ಎಲ್ಲ ನಾನೇ ಮಾಡಕ ಮನ್ಯಾಗ ಮಾಡಕತ್ತೀವ್ರಿ ಸರ್. ಮತ್ತೆ ಕೋಳಿಗೆ ತಿನ್ಸು ಉಣಸು ಕೊಡಬೇಕು? ಅವಕ್ಕೆ ತಿನ್ನಕ ಉಣ್ಣಕ ರವ ಹೊಡ್ಸ್ಕೊಂಡ್ಬರ್ತೀನಿ, ಮೆಕ್ಕೆಜೋಳ ರವ ಹೊಡ್ಕೊಂಬಂದು ಅವ್ಕೊಂದಿಷ್ಟು ನೀರಾಗ ಹಾಕಿ ಕಲಿಸ್ರಿ. ಒಂದ್ ದೊಡ್ಡ ಪುಟ್ಟಿ ಮಾಡಿನ್ರಿ, ಆ ಪುಟ್ಟಿಗೆ ಹಾಕಿ ಇಟ್ಟಿನ ತಿಂತಾವ್ರಿ. ಮತ್ತೆ ಒಳ್ಳೆ ಹೋಗಿ ಒಂದು ಗಿಡಕ್ಕೆ ಕುಂದಿರ್ತೇವ್ರಿ. ಮತ್ತೆ ಒಳ್ಳೆ ವಾಪಸ್ ಒಂದು ಕರ್ನೆ ಮತ್ತೊಂದಿಷ್ಟು ಕಾಳು ಒಂದಿಷ್ಟು ಅಕ್ಕಿ ಹೋಗ್ತೇನ್ರಿ. ಅಕ್ಕಿ ತಿನ್ನಕ್ಕೆ ಮತ್ತೆ ಒಳ್ಳೆ ವಾಪಸ್ ಹೋಗಿ ಕುಂದಿರ್ತೇವ್ರಿ. ಅವು ಹಿಕ್ಕಿರ್ತಾವಲ್ಲ, ಅವನ್ನೇನ್ ಮಾಡಿ ಹೊಲಕ್ಕೆ ಹಾಕ್ತಾ ಇದ್ರು? ಹೊಲಕ್ಕೆ ಅದು ಒಟ್ಟು ಕಸ ತಾಗಿನ ಬೆಳ್ಕೋತೀವ್ರಿ, ಸೆಗಣಿ ಬೆಳ್ಕೊಂಡು ತಿಪ್ಪಿಗೆ ಹಾಕಿ ಒಟ್ಟು ಹೊಲಕ್ಕೆ ಹಾಕ್ತೀವ್ರಿ ಸರ್. ಕೋಳಿದು ಎಷ್ಟು ಆಗ್ತದೆ ಅಂತೀರಿ? ಕೋಳಿದೊಂದು ಏನಿಲ್ಲ ಅಂದ್ರೆ ಒಂದು 20-23 ಸಾವಿರ ಆಗುತ್ತೆ ನೋಡ್ರಿ ನಮ್ಗೆ ತಿಂಗಳ ರೀ. ತಿಂಗಳಿಗೆ ಎಷ್ಟಾಗ್ತಾವ್ರಿ? 23 ಸಾವಿರ. 20-30 ಸಾವಿರ.

ಜಾಮು.